ಛವಿ ಛವಿ ಮೆರೆಯುವ ಹಾಸ ವಿಧ ವಿಧ ಸ್ವನಗಳ ಮೇಳ ವಿಲಾಸ ಬಾಳಿನ ಸವಿ ಛವಿ ಮೆರೆಯುವ ಹಾಸ ಗಂಗೆ ತುಂಗೆಯರ ಐಕ್ಯದ ಘೋಷ ತುಂಗ ಹಿಮಾಲಯ ಹರ್ಷೋಲ್ಲಾಸ ಮನುಕುಲ ದೇವಿಯ ಪುಣ್ಯ ಪ್ರಕಾಶ ನನ್ನದು ಈ ಭಾರತ ದೇಶ ನನ್ನದು ಈ ಭಾರತ ದೇಶ ನಾಡು ಕಲೆಗಳ ಜಾಣ್ಮೆಯ ಸೆಲೆಗಳ ಬೀಡು ಮತ ಮತದೊಳು ಸಹಮತ ಸ್ಫುರಿಸುತ್ತ ಧರ್ಮದ ಮರ್ಮವ ಮೆರೆಯುವ ಕೋಶ ಮನುಕುಲ ದೇವಿಯ ಪುಣ್ಯ ಪ್ರಕಾಶ ನನ್ನದು ಈ ಭಾರತ ದೇಶ ನನ್ನದು ಈ ಭಾರತ ದೇಶ ಚೇತನ ಉತ್ತರ ದಕ್ಷಿಣ ಮೂಡಣ ಪಡುವಣ ಭೇದವನರಿಯದ ಭಾರತ ಚೇತನ ಎತ್ತರ ಹನಿ ಉತ್ತರಿಸುವ ಸ್ಪಂದನ ವಿಶ್ವದೊಳೆಂದಿಗೂ ದಿವ್ಯ ವಿಶೇಷ ಮನುಕುಲ ದೇವಿಯ ಪುಣ್ಯ ಪ್ರಕಾಶ ನನ್ನದು ಈ ಭಾರತ ದೇಶ ನಂದರು ಈ ಭಾರತ ದೇಶ ನಂದರು ಈ ಭಾರತ ದೇಶ ನಂದರು ಈ ಭಾರತ ದೇಶ ಜಯವಾಗಲಿ ಜಯವಾಗಲಿ ಭಾರತ ಗಣತಂತ್ರಕ್ಕೆ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಅವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಿಂಗಳ ಹೊರಳಿ ಬೇಸಾಯ ಕುರಿತು ಬೆಂಗಳೂರು ಹೆಸರ ಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಟಿಎಸ್ ಅಘೋರಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಅಘೋರಾ ಅವರೇ. ನಮಸ್ಕಾರ ಜಗದೀಶ್ ಅವರೇ. ತಿಂಗಳ ಹುರುಳಿ ಒಂದು ಮುಖ್ಯವಾದಂಥ ತರಕಾರಿ ಬೆಳೆ. ನಮ್ಮ ರೈತರು ಇದನ್ನ ಬೇಸಾಯ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾ ಇರ್ತಾರೆ, ಯಾಕೆಂದ್ರೆ ಇದು ಕಡಿಮೆ ಅವಧಿಯಲ್ಲಿ ಬರುವಂತದ್ದು ಮತ್ತೆ ಮಾರುಕಟ್ಟೆಯಲ್ಲಿ ಸದಾಕಾಲ ಇದಕ್ಕೆ ಒಳ್ಳೆ ಬೇಡಿಕೆ ಇರುವಂತಹ ತರಕಾರಿ ಬೆಳೆ. ತಾವಿವತ್ತು ಈ ತಿಂಗಳ ಹುರುಳಿಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತೆ ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ಈ ತಿಂಗಳ ಹುರುಳಿ ಬೆಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ತಿಂಗಳ ಹುರುಳಿ ಬೆಳೆ ದ್ವಿದಳ ಧಾನ್ಯ ತರಕಾರಿ ಬೆಳೆಗಳಲ್ಲಿ ಬಹುಮುಖ್ಯವಾದಂಥ ಒಂದು ಬೆಳೆಯಾಗಿದೆ. ಈ ತಿಂಗಳ ಹುರುಳಿಗೆ ಬೀನ್ಸ್ ಅಂತ ನಾವು ಜನಸಾಮಾನ್ಯವಾಗಿ ಕರಿತೇವೆ. ಈ ಬೆಳೆಯ ಮುಖ್ಯ ವಿಶೇಷ ಅಂತಂದರೆ ಬಿತ್ತನೆ ಮಾಡಿದ 30-32 ದಿವಸದಲ್ಲಿ ಇದು ಹೂ ಬಿಡುತ್ತೆ. ಯಾವ ಬೆಳೆಯೂ ಇಷ್ಟು ಬೇಗ ಹೂ ಬಿಡೋದಿಲ್ಲ. 30-32 ದಿವಸದಲ್ಲಿ ಹೂ ಬಿಟ್ಟು 45 ದಿವಸದಲ್ಲಿ ಕಾಯಿಗಳು ಕಚ್ಚಿ ಮಾರುಕಟ್ಟೆಗೆ ತಯಾರಾಗುತ್ತೆ. 70-75 ದಿವಸದಲ್ಲಿ ಈ ಬೆಳೆ ಮುಗದೇ ಹೋಗುತ್ತೆ. ಅದಲ್ಲದೆ ಈ ಬೆಳೆಯಲ್ಲಿ ಮುಖ್ಯವಾದ ಒಂದು ಅಂಶ ಏನಂತಂದ್ರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ತನ್ನ ಬೇರಿನ ಗಂಟುಗಳಲ್ಲಿ ಸ್ಥಿರೀಕರಿಸೋದ್ರಿಂದ ಈ ಭೂಮಿಯ ಫಲವತ್ತತೆಯನ್ನು, ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿ ಮಾಡುತ್ತೆ. ಹಾಗೂ ಈ ಬೆಳೆಯನ್ನು ವರ್ಷದ 3 ಕಾಲಗಳಲ್ಲೂ ಕೂಡ ಬೆಳೆಯಬಹುದು. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲೂ ಬೆಳೆಯಬಹುದು. ಈ ಬೆಳೆಯ ಹಸಿರಾದ ಕಾಯಿಗಳನ್ನು ವಿವಿಧ ಅಡುಗೆ ಪದಾರ್ಥ ಮಾಡಲು ಬಳಸ್ತಾರೆ, ಅದಲ್ಲದೆ ಸಂಸ್ಕರಣೆ ಮಾಡಿ ಕೂಡ ಬಳಸ್ತಾರೆ. ಇದು ಒಂದೇ ಅಲ್ಲ, ಈ ಪೋಷಕಾಂಶದಲ್ಲೂ ಕೂಡ ತುಂಬಾ ಜಾಸ್ತಿ ಇದೆ. ಶರ್ಕರ ಪಿಷ್ಟ, ಸುಣ್ಣ, ಅನ್ನಾಂಗಗಳು ಅಂದ್ರೆ B1 ಮತ್ತು B2 ಮತ್ತೆ ಸಿ ಅನ್ನಾಂಗ, ಇವೆಲ್ಲ ಜಾಸ್ತಿ ಪ್ರಮಾಣದಲ್ಲಿದ್ದು ಇದೊಂದು ಪೋಷಕಾಂಶಯುಕ್ತ ತರಕಾರಿ ಅಂತಲೂ ಕೂಡ ಹೇಳ್ಬೋದು. ಕೆಲವರು ಮಲಬದ್ಧತೆಯಿಂದ ತೊಂದರೆಗೀಡಾಗಿರ್ತಾರೆ, ಅಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅಂದ್ರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ, ಇದರಲ್ಲಿ ನಾರಿನಂಶನೂ ಕೂಡ ಇರುತ್ತೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಮೈಸೂರು, ಧಾರವಾಡ ಈ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಈ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಕೇವಲ 3 ಟನ್ಗಳಷ್ಟು ಇಳುವರಿಯನ್ನು ಪಡಿತಾ ಇದ್ದೇವೆ. ಈ 3 ಟನ್ಗಳಷ್ಟು ಇಳುವರಿ ನಾವು ಪ್ರಪಂಚದ ಇಳುವರಿಗೆ ಹೋಲಿಸಿದ್ರೆ ಅದು 7-8 ಟನ್ ಇದೆ. ನಮ್ಮ 3 ಟನ್ ಬಹಳ ಕಡಿಮೆ ಇದೆ. ಇದು ಮುಖ್ಯವಾಗಿ ನಾವು ಸರಿಯಾದ ತಳಿಗಳನ್ನು ಉಪಯೋಗಿಸದೇ ಇರತಕ್ಕಂಥದ್ದು, ಹಾಗೂ ನಾವು ಆಧುನಿಕ ಸುಧಾರಿತ ಬೇಸಾಯ ಕ್ರಮಗಳನ್ನು ಉಪಯೋಗಿಸೋದ್ರಲ್ಲಿ ಎಲ್ಲೋ ತಪ್ಪಿದ್ದೇವೆ ಅಂತ ಅನಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ಉಪಯೋಗಿಸ್ತಕ್ಕಂಥದ್ದು ಬಹು ಮುಖ್ಯವಾದಂಥ ವಿಚಾರ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ನಾವು ಯಾವ ಜಮೀನಿನಲ್ಲಿ ಬೇಸಾಯ ಮಾಡೋದು ಒಳ್ಳೇದು ಅಂತಾರೆ ಜಗದೀಶ್ ಅವರೇ? ಇಲ್ಲಿ ನೋಡಿ, ಈ ತಿಂಗಳ ಉರುಳಿ ಇದೇ ರೀತಿಯ ಒಂದು ವಿಶೇಷವಾದಂಥ ಮಣ್ಣು ಬೇಕು ಅಂತ ಏನು ಕೇಳೋದಿಲ್ಲ. ಈ ಬೆಳೆಯನ್ನು ಮರಳು ಮಿಶ್ರಿತ ಗೋಡಿನಿಂದ ಹಿಡಿದು ಜೇಡಿ ಮಣ್ಣಿನ ಎಲ್ಲಾ ವಿಧವಾದ ಮಣ್ಣುಗಳಲ್ಲೂ ಬೆಳಿಬಹುದು. ನೀರು ನಿಂತ್ಕೋಬಾರ್ದು, ನೀರು ಬಸದು ಹೋಗೋಂತ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ತುಂಬಾ ಅತ್ಯುತ್ತಮ. ಈ ಬೆಳೆಯನ್ನ ಆಮ್ಲಯುಕ್ತ ಮಣ್ಣಲ್ಲೂ ಕೂಡ ನಾವು ಬೆಳಿಬಹುದು. ಆಮ್ಲಯುಕ್ತ ಮಣ್ಣು ಅಂತಂದ್ರೆ ರಸಸಾರ ಬಹಳ ಜಾಸ್ತಿ ಇರಬಾರ್ದು, 5.8-6.5 ರಸಸಾರ ಇದ್ರೆ ಈ ಬೆಳೆ ಅದನ್ನ ತಡ್ಕೊಳ್ಳುತ್ತೆ. ಇನ್ನು ಯಾವ ಕಾಲದಲ್ಲಿ ನಾವು ಬೆಳಿಬಹುದು ಅಂತ ನಾನು ಈಗಾಗಲೇ ಹೇಳಿದೆ, ವರ್ಷದ 3 ಕಾಲದಲ್ಲಿ ನಾವು ಈ ಬೆಳೆಯನ್ನ ಬೆಳಿಬಹುದು. ಈ ಮಳೆಗಾಲ ಅಂದ್ರೆ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಚಳಿಗಾಲ ಅಂದ್ರೆ ಅಕ್ಟೋಬರ್ 2nd ವಾರದೊಳಗೆ ನಾವು ಬಿತ್ತನೆ ಮುಗಿಸ್ಬೇಕು, ಆಮೇಲೆ ಬೇಸಿಗೆಗಾಲ ಅಂತಂತಂದ್ರೆ ಫೆಬ್ರವರಿಯಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು. ಈ ಜೂನ್ ಜುಲೈ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿದ ಬೆಳೆ ತುಂಬಾ ಗರಿಷ್ಠ ಇಳುವರಿ ಕೊಡ್ತದೆ, ಅಂದ್ರೆ ಜಾಸ್ತಿ ಇಳುವರಿ ಬರ್ತದೆ, ಚೆನ್ನಾಗಿ ಬೆಳೆಯುತ್ತದೆ, ಚೆನ್ನಾಗಿ ಬೆಳೀತದೆ. ಒಂದೊಂದು ಗಿಡದಿಂದ ಏನಿಲ್ಲ ಅಂತಂದ್ರೆ 250-300 ಗ್ರಾಮ್ಗಳಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಆದ್ರೆ ಬೇಸಿಗೆಯಲ್ಲಿ ಬೆಳೆದ ಬೆಳೆಯಲ್ಲಿ 20-25% ಇಳುವರಿ ಸ್ವಲ್ಪ ಕಡಿಮೆ ಆಗ್ತದೆ. ಅಂದ್ರೆ ಉಷ್ಣಾಂಶದ ಕಾರಣದಿಂದ ಮುಖ್ಯವಾಗಿ ಇಲ್ಲೇನಂದ್ರೆ ಈ ಬೆಳೆಗೆ 18-32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ರೆ ಈ ಬೆಳೆ ತುಂಬಾ ಚೆನ್ನಾಗಿ ಬೆಳೀತದೆ. 32-33 ಇನ್ನು ಹೆಚ್ಚಿಗೆ ಆಯ್ತು ಅಂದ್ರೆ ಇವೇನು ನಾವು ಪರಾಗ ಮಾಡ್ತಕ್ಕಂತ ಒಂದು ಕ್ರಿಯೆ ಇರ್ತದಲ್ಲ, ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗದೆ ಕಾಯಿಗಳ ಇಳುವರಿ ಕಡಿಮೆ ಆಗ್ತದೆ. ಅಂದ್ರೆ ಪರಾಗರೇಣುಗಳಿಗೆ ತೊಂದರೆ ಆಗುತ್ತೆ. ನೀವು ಸರಿಯಾಗಿ ಹೇಳಿದ್ರಿ, ಪರಾಗರೇಣುಗಳು ಒಡ್ಕೊಳ್ತವೆ. 33 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಹೋಯ್ತು ಅಂತಂದ್ರೆ ಪರಾಗರೇಣುಗಳು ಒಡ್ಕೊಂಡು ಕಾಯಿ ಕಟ್ಟತಕ್ಕಂತ ಕ್ರಿಯೆ ಕಡಿಮೆ ಆಗ್ತದೆ. ಆದ್ರೂ ಕೂಡ ಬೇಸಿಗೆಗಾಲದಲ್ಲಿ ಏನಂತಂದ್ರೆ ಒಳ್ಳೆಯ ಬೆಲೆ ಸಿಕ್ಕುತ್ತೆ ಮಾರುಕಟ್ಟೆಯಲ್ಲಿ, ಯಾಕಂದ್ರೆ ಎಲ್ಲರೂ ಬೆಳೆಯಲಿಕ್ಕೆ ಆಗೋದಿಲ್ಲ, ನೀರಾವರಿ ಇದ್ದಂಥವ್ರು ಬೆಳಿಲಿಕ್ಕೆ ಆಗುತ್ತೆ. ಆ ಸಮಯದಲ್ಲಿ ಒಳ್ಳೆ ಬೆಲೆ ಸಿಕ್ಕೋದ್ರಿಂದ ಇಳುವರಿ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅದನ್ನ ನಾವು ಬೆಳಿಬಹುದು. ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ಈ ತೋಟದ ವಾತಾವರಣ ಇರುತ್ತಲ್ಲ, ಸೀಮಿತ ವಾತಾವರಣ ಅಂದ್ರೆ ತಂಪಾಗಿರುತ್ತಲ್ಲ, ಅಂತ ಕಡೆ ಬೆಳಿಬಹುದು. ಅಲ್ಲ ಜಗದೀಶ್ ಅವ್ರು, ನೀವು ತುಂಬಾ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಈ ಕೆಲವು ರೈತರು ತುಮಕೂರು ಕಡೆಯಿಂದ ಬರ್ತಾರೆ, ನಾವು ತೆಂಗಿನ ತಾಕಿನಲ್ಲಿ ಬೆಳಿಬಹುದೇ, ಅಡಿಕೆ ತಾಕಿನಲ್ಲಿ ಬೆಳಿಬಹುದೇ ಅಂತ ತಂಪಿರುತ್ತೆ, ಸ್ವಲ್ಪ ತಂಪಿರ್ತದೆ. ಬೇಸಿಗೆಗಾಲದಲ್ಲಿ ಹೊರಗಡೆ ಬೆಳೆಯೋದಕ್ಕಿಂತ ಅಡಿಕೆ ತಾಕು ಅಥವಾ ತೆಂಗಿನ ತಾಕಿನಲ್ಲಿ ಬೆಳೆದ್ರೆ ಇಳುವರಿ ಜಾಸ್ತಿ ಬರ್ತದೆ, ಉಷ್ಣಾಂಶ ಕಡಿಮೆ ಆಗುತ್ತೆ ಸ್ವಲ್ಪ. ಹೌದು, ಉಷ್ಣಾಂಶ ಕಡಿಮೆ ಆಗ್ತದೆ. ಅದಲ್ಲದೆ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ಬೇಸಿಗೆಯಲ್ಲಿ ಬೀನ್ಸ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ 2 ಸಾಲು ಮೆಕ್ಕೆಜೋಳ ಅಥವಾ ಗೋವಿನ ಜೋಳನು ಬಿತ್ತನೆ ಮಾಡ್ರಿ ಪಟಗಳ ಆ ಕಡೆ ಈ ಕಡೆ. ಅವಾಗ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ತಂಪಿನ ವಾತಾವರಣ ಸೃಷ್ಟಿಯಾಗಿ ಉಂಟಾಗಿ ಇಳುವರಿ ಜಾಸ್ತಿ ಆಗ್ತದೆ. ಈ ರೀತಿಯಾಗಿ ನಾವು ಬೇಸಾಯ ಮಾಡ್ಕೋಬಹುದು. ಇನ್ನು ತಿಂಗಳ ಹುರುಳಿಯಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವ ಅಂತ ಜಗದೀಶ್ ಅವರೇ ನೋಡಿ, ಈ ತಿಂಗಳ ಹುರುಳಿಯಲ್ಲಿ ಸಾಮಾನ್ಯವಾಗಿ 2 ರೀತಿ ತಳಿಗಳನ್ನು ಕಾಣ್ತೇವೆ. ಒಂದು ಈ ಕುಬ್ಜ ಅಥವಾ ಗಿಡ್ಡ ತಳಿಗಳು ಈ ವರ್ಷದ 3 ಕಾಲದಲ್ಲಿ ಬೆಳಿಬಹುದು. ಇನ್ನೊಂದು ತಳಿ ಅಂದ್ರೆ ಬಳ್ಳಿ ಅಥವಾ ಹಬ್ಬುವ ತಳಿಗಳು. ಈ ಬಳ್ಳಿ ಅಥವಾ ಹಬ್ಬುವ ತಳಿಗಳನ್ನ ನಾವು ಚಳಿಗಾಲದಲ್ಲಿ ಮಾತ್ರ ಬೆಳಿಬೇಕಾಗ್ತದೆ. ಇವಕ್ಕೆ ಹೂ ಬಿಡ್ಲಿಕ್ಕೆ ಬೆಳಕಿನ ಒಂದು ಪೀರಿಯಡ್ ಇರ್ತದೆ, ಅದು ಸ್ವಲ್ಪ ಬೇಕಾಗ್ತದೆ, 10-11 ಗಂಟೆ ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಈ ಹೂ ಬಿಡೋದಿಲ್ಲ. ಅಂದ್ರೆ ಇದು ಬೆಳವಣಿಗೆನೇ ಆಗ್ತಾ ಇರುತ್ತೆ, ಬರೇ ಅದಕ್ಕೇನು ಎಲೆನೆ ಬರ್ತಾ ಇರ್ತದೆ. ಇಂಗ್ಲಿಷ್ ನಲ್ಲಿ ಏನಂತಾರೆ, ವೆಜಿಟೇಟಿವ್ ಗ್ರೋತ್ ಮಾತ್ರ ಬರ್ತಾ ಇರ್ತದೆ, ಈ ಹೂ ಬಿಡ್ತಾ ಇರೋದಿಲ್ಲ. ಆದ್ರೆ ಚಳಿಗಾಲದಲ್ಲಿ ಬೆಳೆದ್ರೆ ಅದು ಕೂಡ ಹೂ ಬಿಡುತ್ತೆ. ಹಬ್ಬುವ ಮತ್ತೆ ಅಥವಾ ಬಳ್ಳಿ ತಳಿಗಳು ಏನಿದೆಯಲ್ಲ, ಇದನ್ನ ನಾವು ವಿಶೇಷವಾಗಿ ಚಳಿಗಾಲದಲ್ಲಿ ಬೆಳಿಬೇಕು. ಆದ್ರೆ ಗಿಡ್ಡ ಮತ್ತು ಕುಬ್ಜ ತಳಿಗಳು ಏನಿದಾವೆ, ಇವನ್ನ ನಾವು ವರ್ಷದ 3 ಕಾಲದಲ್ಲಿ ಬೆಳಿಬಹುದು. ಈ ಕುಬ್ಜ ತಳಿಗಳಲ್ಲಿ ಸಾಕಷ್ಟು ಸಂಶೋಧನೆ ನಡೆದಿದೆ. ನಮ್ಮ ಸಂಶೋಧನಾ ಸಂಸ್ಥೆ ನಾವು ತಗೊಂಡ್ರೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾವು 4 ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. 1984 ನಾವು ಒಂದು ಅರ್ಕ ಕೋಮಲ್ ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ವಿ. ಅದು ಈಗ ದೇಶದಲ್ಲಿ ಎಲ್ಲೆಲ್ಲಿ ಬೀನ್ಸ್ ಬೆಳೆ ಅಥವಾ ತಿಂಗಳ ಹುರುಳಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಲ್ಲೆಲ್ಲಾ ಕಡೆನೂ ಕೂಡ ಈ ಬೆಳೆ ಹರಡ್ಕೊಂಡಿದೆ. ಆಮೇಲೆ ಇದು ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿ, ಯಾವುದು ಅರ್ಕ ಕೋಮಲ್ ಅಂತಕ್ಕಂಥ ತಳಿ. ಇಲ್ಲಿ ಕಾಯಿಗಳು ನೀಳವಾಗಿ ಚಪ್ಪಟೆ ಆಗಿರ್ತವೆ, ಕಾಯಿಗಳ ಉದ್ದ 16-18 ಸೆಂಟಿಮೀಟರ್ನಷ್ಟು ಉದ್ದ ಇರ್ತದೆ. ಈ ತಳಿಗೆ ಯಾವುದೇ ಚಪ್ರದ ಅಗತ್ಯ ಇರೋದಿಲ್ಲ, ನಾವು ಚಪ್ರ ಹಾಕೋದೇನು ಬೇಕಾಗೋದಿಲ್ಲ. ನಾನು ಈಗಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಎಲ್ಲೇ ಬೆಳೆದ್ರು ಈ ತಳಿಯನ್ನು ಬೆಳೀತಾ ಇದ್ದಾರೆ, ಇದಕ್ಕೆ ಅರ್ಕ ಕೋಮಲ್ ಅಂತಂದ್ರೆ. ಆದ್ರೆ ರೈತರಲ್ಲಿ ಇದು ಹೆಂಗೆ ಸುಲಲಿತ ಆಗಿದೆ ಅಂತಂದ್ರೆ, ಸೆಲೆಕ್ಷನ್ 9 ಅಂತ ಕರೀತಾರೆ ಈ ತಳಿ. ಉತ್ತರ ಭಾರತದಲ್ಲೂ ಕೂಡ ಈ ತಳಿಯನ್ನ ಬೆಳೀತಾ ಇದ್ದಾರೆ. ಈ ತಳಿ ಯಾಕೆ ಅಷ್ಟು ಬೆಳೀತಾ ಇದಾರಪ್ಪ ಅಂದರೆ ಇದಕ್ಕೆ ದೃಢತೆ ಮತ್ತು ಸ್ಥಿರತೆಯನ್ನ ಜಾಸ್ತಿ ಹೊಂದಿದೆ. ಇದು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಈ ತಳಿಯನ್ನು ಬೆಳೆಯೋದ್ರಿಂದ 18-19 ಟನ್ಗಳಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪಡಿಬಹುದು. ಅಂದ್ರೆ ಸಾಕಷ್ಟು ನಮ್ಮ ಸರಾಸರಿ ಇಳುವರಿಗಿಂತ ಜಾಸ್ತಿ ಆದಂಗೆ ಆಗುತ್ತೆ. ಹೌದು, ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ. ನಾವು ಸರಿಯಾದ ಕ್ರಮಗಳನ್ನು ಪಾಲಿಸಿದ್ರೆ ನಾವು 18-19 ಟನ್ಗಳಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟೇರ್ಗೆ ಪಡಿಬಹುದು. ನಂತರ ಈ ತಳಿಯನ್ನು ಅಭಿವೃದ್ಧಿಪಡಿಸಿದ ಒಂದು ಸ್ವಲ್ಪ ವರ್ಷಗಳ ನಂತರ ಈ ನಾರು ಇಲ್ಲದೆ ಇರತಕ್ಕಂತಹ ಹೆಣ್ಮಕ್ಳು ಆ ತರಕಾರಿಯನ್ನು ಈ ಏನು ತಿಂಗಳ ಹುರುಳಿ ತರಕಾರಿಯನ್ನ ಹೆಚ್ಚುವಾಗ ನಾರು ಬರ್ತದೆ. ಆ ನಾರು ಇಲ್ಲದೆ ಇರತಕ್ಕಂಥ ತರಕಾರಿ ಬೇಕು, ಆ ರೀತಿಯ ಒಂದು ಕಾಯಿಗಳು ಬೇಕು ಅಂತ ಹೇಳಿದಾಗ ನಾವು ಇನ್ನೊಂದು ತಳಿಯನ್ನ ನಾವು ಬಿಡುಗಡೆ ಮಾಡಿದ್ವಿ. ಅರ್ಕ ಸುವಿಧಾ ಅಂತ ಈ ತಳಿಗೆ ನಾವು ಹೆಸರು ಕೊಟ್ಟಿದ್ದೇವೆ. ಈ ತಳಿಯನ್ನು ಕೂಡ ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲಿ ಬೆಳಿಬಹುದು. ಈ ತಳಿಯು ಸಹ ಅರ್ಕ ಕೋಮಲ್ ತಳಿಯಂತೆ ಗಿಡಗಳಲ್ಲಿ ಎಲ್ಲ ಹೋಲಿಕೆ ಇದೆ. ಆದ್ರೆ ಕಾಯಿಗಳು ಮಾತ್ರ ದುಂಡಾಗಿದ್ದು ಅದನ್ನ ಕತ್ತರಿಸಿದಾಗ ಯಾವುದೇ ರೀತಿಯ ನಾರು ಬರೋದಿಲ್ಲ. ಹೆಣ್ಮಕ್ಳಿಗೆ ಅಡಿಗೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಕತ್ತರಿಸಿ ಹಾಕ್ಬಹುದು. ಈ ತಳಿಗಳಲ್ಲಿ ಈ ಮುಖ್ಯವಾಗಿ ಅರ್ಕ ಸುವಿಧ ತಳಿಯನ್ನ ನಾವು ಮಾರುಕಟ್ಟೆಗೆ ಹೋದ್ರೆ ಒಂದೊಂದು ಕಿಲೋಗ್ರಾಂ ಇದಕ್ಕೆ 2-3 ರೂಪಾಯಿ ಹೆಚ್ಚು ಬೆಲೆ ಸಿಗುತ್ತೆ. ಈ ತಳಿಯಿಂದ ಕೂಡ ನಾವು ಒಂದು 18 ಟನ್ಗಳಷ್ಟು ಇಳುವರಿಯನ್ನ ಪಡಿಬಹುದು. ಪ್ರತಿ ಹೆಕ್ಟೇರ್ಗೆ ನಾವು ಪಡಿಬಹುದು. ಇದಾದ ನಂತರ ಈ ಒಂದು ಬೆಳೆಯಲ್ಲಿ ನಮಗೆ ಕೆಲವೊಂದು ರೋಗಗಳನ್ನು ನಾವು ಕಂಡ್ವಿ. ಯಾವುದು ತುಕ್ ರೋಗ ಅಂತ ಒಂದು ಮುಖ್ಯವಾದಂತ ಒಂದು ರೋಗ, ಇನ್ನೊಂದು ದುಂಡಾಣು ಬೆಂಕಿ ರೋಗ ಅಂತ ಬರ್ತದೆ. ಈ ರೋಗ ನಿರೋಧಕ ಶಕ್ತಿ ಇರತಕ್ಕಂತ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಬೇಕಂತಂದು ಇನ್ನೊಂದು ತಳಿಯನ್ನು ಅಭಿವೃದ್ಧಿಪಡಿಸಿದ್ವಿ. ಅದು ಅರ್ಕ ಅನೂಪ್ ಅಂತ ಒಂದು ತಳಿ. ಈ ಅರ್ಕ ಅನೂಪ್ ತಳಿಯು ಕೂಡ ಎಲ್ಲಾ ರೀತಿಯೂ ಅರ್ಕ ಕೋಮಲ್ ತಳಿ ರೀತಿನೇ ಇರುತ್ತೆ. ಆದ್ರೆ ಇದಕ್ಕೆ 2 ರೋಗಗಳನ್ನು ತಡೆತಕ್ಕಂತ ನಿರೋಧಕ ಶಕ್ತಿ ಇದೆ. ಈ ಅರ್ಕಾನುಪ್ ತಳಿಯನ್ನು ನಾವು ಬೆಳೆಸೋದ್ರಿಂದ ಸಸ್ಯ ಸಂರಕ್ಷಣೆಯಲ್ಲಿ ನಾವೇನು ಖರ್ಚು ಮಾಡ್ತೀವಿ ಆ ಖರ್ಚಿನ ವೆಚ್ಚ ಕಡಿಮೆ ಆಗ್ತದೆ. ಅಂದ್ರೆ ಈ ತುಕ್ಕು ರೋಗ ಮತ್ತೆ ದುಂಡಾಣು ಬೆಂಕಿ ರೋಗದ ವಿರುದ್ಧ ನಿರೋಧಕ ಶಕ್ತಿ ಇದೆ. ಅದಕ್ಕೆ ನಾವು ಯಾವುದೇ ಸಿಂಪರಣೆಯನ್ನು ಮಾಡೋದು ಬೇಕಾಗೋದಿಲ್ಲ. ಈ ತಳಿಗಳಲ್ಲದೆ ನಮಗೆ ಅರ್ಕ ಬೋಲ್ಡ್ ಅಂತ ಒಂದು ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇದು ಕೂಡ ತುಕ್ಕು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದಲ್ಲದೆ ಕೆಲವೊಂದು ಕಂಪನಿಯವರು ಕೂಡ ಕೆಲವೊಂದು ತಳಿಗಳನ್ನ ಖಾಸಗಿ ಕಂಪನಿಯವರು ಕೂಡ ಕೆಲವೊಂದು ತಳಿಗಳನ್ನ ಬಿಡುಗಡೆ ಮಾಡಿದ್ದಾವೆ. ಅವು ತುಂಬಾ ಇಳುವರಿಯನ್ನ ಕೊಡ್ತವೆ, ಚೆನ್ನಾಗೂ ಗುಣಮಟ್ಟದಲ್ಲೂ ಕೂಡ ಒಳ್ಳೆಯ ತಳಿಗಳಿದ್ದಾವೆ. ಈ ಸಿಂಜೆಂಟಾ ಕಂಪನಿಯವರು ಸೆವಿಲ್ಲೆ ಮತ್ತೆ ನವಿಲ್ಲೆ ಅಂತಕ್ಕಂಥ ಒಂದು 2 ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವು ಕೂಡ ಕಾಯಿಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಪರೀಕ್ಷೆ ಮಾಡಿದ್ದೀರಿ? ನಾವು ಪರೀಕ್ಷೆ ಮಾಡಿದ್ದೇವೆ. ಆಮೇಲೆ ನನ್ಯಮ್ಸ್ ಕಂಪನಿಯವರು ಅನುಪಮಾ ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಕಾಯಿಗಳು ನೀಳವಾಗಿದ್ದು ಯಾವುದೇ ರೀತಿಯ ನಾರು ಇರೋದಿಲ್ಲ, ಅದು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಉತ್ತರ ಭಾರತದ ಕೆಲವೊಂದು ತಳಿಗಳಿದ್ದಾವೆ, ಪಂತ್ ಅನುಪಮ ಮತ್ತೆ ಕಂಟೆಂಡರ್ ಅಂತ ತಳಿಗಳಿದ್ದಾವೆ. ಈ ತಳಿಗಳು ಕೂಡ ಹೆಚ್ಚು ಇಳುವರಿಯನ್ನು ಕೊಡ್ತವೆ. ಈ ತಳಿಗಳಿಂದ ಸರಾಸರಿ 15-16 ಟನ್ಗಳಷ್ಟು ಪ್ರತಿ ಹೆಕ್ಟೇರ್ಗೆ ಇಳುವರಿಯನ್ನು ನಾವು ಪಡಿಬಹುದು. ಅಂದ್ರೆ ಇವು ಮುಖ್ಯವಾಗಿ ಗಿಡ್ಡ ತಳಿಗಳು. ಇವೆಲ್ಲವೂ ಕುಬ್ಜ ತಳಿಗಳೇ. ಇವಲ್ಲದೆ ನಾನು ಹಬ್ಬುವ ತಳಿಗಳ ಬಗ್ಗೆನೂ ಹೇಳಿದೆ. ಈ ಹಬ್ಬುವ ತಳಿಗಳು ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಸಂಶೋಧನಾ ಸಂಸ್ಥೆಯಿಂದ ಇನ್ನೂ ಅಭಿವೃದ್ಧಿಪಡಿಸಿಲ್ಲ. ಆದ್ರೆ 2 ತಳಿಗಳಿದ್ದಾವೆ. ಸ್ಥಳೀಯ ತಳಿಗಳು ಯಾವೂ ಇಲ್ಲ. ಆದ್ರೆ 2 ಅಮೆರಿಕಾದಿಂದ ನಾವು ಅವನ್ನ ಆಮದು ಮಾಡ್ಕೊಂಡಿರ್ತಕ್ಕಂತ 2 ತಳಿಗಳಿದ್ದಾವೆ. ಒಂದು ಕೆಂಟಕಿ ವಂಡರ್ ಅಂತ ಒಂದು ತಳಿ ಇದೆ, ಇನ್ನೊಂದು ಟ್ವೀಡ್ ವಂಡರ್ ಅಂತ ಇನ್ನೊಂದು ತಳಿ ಇದೆ. ಈ ತಳಿಗಳು ಕೂಡ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ತಳಿಗಳು. ಈ ತಳಿಗಳಿಗೆ ಚಪ್ರದ ಅಗತ್ಯ ಇದೆ. ಈ ಚಪ್ರವನ್ನು ಹಾಕಿ ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದ್ರೆ ಏನಿಲ್ಲ ಅಂದ್ರೆ 20-25 ಟನ್ಗಳಷ್ಟು ಇಳುವರಿಯನ್ನು ನಾವು ಪಡಿಬಹುದು ಈ ಹಬ್ಬುವ ತಳಿಗಳಲ್ಲಿ. ಅಂದ್ರೆ ಈ ಹಬ್ಬುವ ತಳಿಗಳನ್ನು ನಾವು ಬಹುವಾರ್ಷಿಕ ಬೆಳೆಗಳಾಗಿ ಮುಂದುವರಿಸಿಕೊಂಡು ಹೋಗಬಹುದೇ? ಇಲ್ಲ, ಹಬ್ಬುವ ತಳಿಗಳು ಮುಖ್ಯವಾಗಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ನಮಗೆ ಡಿಸೆಂಬರ್ ನಲ್ಲಿ ನಮಗೆ ಇಳುವರಿ ಬರ್ತದೆ. ಒಂದ್ಸರಿ ಕಾಯಿ ಕೊಯ್ಕೋಬಹುದು ಅಷ್ಟೇ. ಹೌದು, ಮುಂದುವರ್ಸ್ಕೊಳಕಾಗಲ್ಲ. ಅಂದ್ರೆ ಈ ಹಬ್ಬುವ ತಳಿಗಳಲ್ಲಿ ನಮಗೆ ಕಟಾವು ಜಾಸ್ತಿ ಬರುತ್ತೆ. ಜಾಸ್ತಿ ಸರಿ ಕೊಯ್ಲು ಮಾಡ್ಕೋಬಹುದು, 6-7 ಸರಿ ಕೊಯ್ಲು ಮಾಡ್ಕೋಬಹುದು. ಆದ್ರೆ ಇವೇನು ಕುಬ್ಜ ತಳಿಗಳು ಅಂತ ನಾನು ಈಗಾಗಲೇ ಹೇಳಿದೆ, ಅದರಲ್ಲಿ 4 ಕೊಯ್ಲುಗಳನ್ನು ಜಾಸ್ತಿ ಮಾಡಬಹುದು. 5ನೇ ಕೊಯ್ಲು ಅಂತಂದ್ರೆ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ. ಇನ್ನು ನಾವು ಬೇಸಾಯಕ್ಕೆ ಬಂದ್ರೆ ಭೂಮಿಯನ್ನ ಹದ ಮಾಡೋದು ಬಹಳ ಮುಖ್ಯ. ಈ ತರಕಾರಿ ಬೆಳೆಗೆ ಯಾವ ರೀತಿ ಹದ ಮಾಡ್ಕೋಬೇಕಾಗುತ್ತೆ? ನಮ್ಮ ಮಣ್ಣನ್ನ ಸಾಕಷ್ಟು ಪೋಷಕಾಂಶಗಳನ್ನು ಕೊಟ್ಟು ಅದರ ಆರೋಗ್ಯ ಕಾಪಾಡಬೇಕಾಗ್ತದೆ. ಮುಖ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ 25 ಟನ್ಗಳಷ್ಟು ಚೆನ್ನಾಗಿ ಕಳೆತಿರ್ತಕ್ಕಂಥ ಗೊಬ್ಬರನ ಹಾಕಬೇಕು. ಹೌದು, ಇದಲ್ಲದೆ ಭೂಮಿಯನ್ನ 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡಿ ಈ ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಬೇಕು. ಈ 50-60 ಸೆಂಟಿಮೀಟರ್ಗೆ ಒಂದರಂತೆ ಪಟಗಳನ್ನು ಮಾಡಿ ಬೋಧಗಳಲ್ಲಿ 30 ಕೆಜಿ ಸಾರಜನಕ, 100 ಕೆಜಿ ರಂಜಕ ಮತ್ತು 75 ಕೆಜಿ ಪೊಟ್ಯಾಶ್ ಪೂರೈಸುವ ರಾಸಾಯನಿಕ ಗೊಬ್ಬರಗಳನ್ನ ಪಟದಲ್ಲಿ ಸಾಲಾಗಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಇದರ ನಂತರ ನೀರು ಹಾಯಿಸಿ ಬಿತ್ತನೆ ಬೀಜಗಳನ್ನು ಪ್ರತಿ 10 ಸೆಂಟಿಮೀಟರ್ ಒಂದರಂತೆ ಸಾಲಿನಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಇದು ಮುಖ್ಯವಾಗಿ ಬಿತ್ತನೆ ಕ್ರಮ. ಇನ್ನು ಈ ಸಾವಯವ ಗೊಬ್ಬರ ರಸಗೊಬ್ಬರ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ನಾನು ಈಗಾಗಲೇ ಜಗದೀಶ್ ಅವರೇ ಹೇಳಿದೆ, ಉತ್ತಮ ಇಳುವರಿ ಪಡೀಲಿಕ್ಕೆ ಪ್ರತಿ ಹೆಕ್ಟೇರ್ಗೆ 25 ಟನ್ಗಳಷ್ಟು ಸಾವಯವ ಗೊಬ್ಬರನ್ನು ಹಾಕಬೇಕು. 60, 100 ಮತ್ತು 75 ಕೆಜಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪೂರೈಸತಕ್ಕಂಥ ಗೊಬ್ಬರಗಳು ಪ್ರತಿ ಹೆಕ್ಟೇರ್ಗೆ ಬೇಕಾಗ್ತದೆ. 50% ಸಾರಜನಕ ಅಂದರೆ 30 ಕೆಜಿಯಷ್ಟು ಸಾರಜನಕವನ್ನು ಪೂರೈಸತಕ್ಕಂಥ ಗೊಬ್ಬರಗಳು ಹಾಗೂ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನ ಬಿತ್ತನೆ ಸಮಯದಲ್ಲೇ ಹಾಕಬೇಕು. ಇನ್ನು ಉಳಿದ 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ 25 ದಿವಸಗಳ ನಂತರ, ನಾವು ಬಿತ್ತನೆ ಮಾಡಿದ 25 ದಿವಸಗಳ ನಂತರ ಅದನ್ನ ನಾವು ಮೇಲ್ಗೊಬ್ಬರವಾಗಿ ಹಾಕಿ ಮಣ್ಣೀರು ಹಾಕಬೇಕಾಗ್ತದೆ. ಈಗ ಬಿತ್ತನೆ ಬೀಜ ನಾವು ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ? ಹೌದು, ನಾನು ಈಗಾಗಲೇ ಹೇಳಿದೆ ನಿಮಗೆ, ಇದು ದ್ವಿದಳ ಧಾನ್ಯ ತರಕಾರಿ ಬೆಳೆಗಳಿಗೆ ಸೇರುತ್ತೆ ಹಾಗೂ ಇದರ ಬೇರುಗಳಲ್ಲಿ ಗಂಟುಗಳನ್ನು ಕಟ್ಟಿ ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸುತ್ತೆ ಅಂತ ಹೇಳಿದೆ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡ್ರೆ ಈ ಬೇರುಗಳಲ್ಲಿ ಗಂಟುಗಳಲ್ಲಿ ಒಂದು ದುಂಡಾಣು ಇದೆ, ರೈಸೋಬಿಯಂ ದುಂಡಾಣು ಅಂತ. ಈ ರೈಸೋಬಿಯಂ ದುಂಡಾಣುವಿಂದ ನಾವು ಬೀಜೋಪಚಾರ ಮಾಡಿದ್ರೆ ನಮಗೆ ಜಾಸ್ತಿ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಜಾಸ್ತಿ ಸ್ಥಿರತೆ ಮಾಡುತ್ತೆ ಈ ಒಂದು ಬೆಳೆ. ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ಬೇಕಂದ್ರೆ, ಬೀಜ ಬಿತ್ತುವ ಒಂದು ದಿವಸ ಮೊದಲು ಬೀಜಗಳನ್ನ ರೈಸೋಬಿಯಂ ಜೀವಾಣುವಿಂದ ಉಪಚಾರ ಮಾಡಬೇಕು. ಉಪಚಾರ ಯಾವ ರೀತಿ ಮಾಡಬೇಕು ಅಂದ್ರೆ, ಬೆಲ್ಲದ ಪಾಕ ತಯಾರಿಸಿ ತಣ್ಣಗಾದ ನಂತರ ಅದರೊಳಗೆ ರೈಸೋಬಿಯಂ ಜೀವಾಣುವನ್ನ ಸುರಿಬೇಕು. ನಂತರ ಈ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಬೀಜಕ್ಕೆ ಲೇಪನ ಮಾಡಬೇಕು. ಲೇಪನ ಮಾಡಿದ ನಂತರ 5-6 ಗಂಟೆಗಳ ಕಾಲ ನೆರಳಿನಲ್ಲಿ ಆ ಬೀಜಗಳನ್ನ ಆರಿಸಬೇಕು. ಹೀಗೆ ಮಾಡೋದ್ರಿಂದ ಬೇರುಗಳಲ್ಲಿ ಗಂಟು ಕಟ್ಟುವಿಕೆ ಹೆಚ್ಚಾಗಿ ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ 60-65 ಕೆಜಿಯಷ್ಟು ಸಾರಜನಕವನ್ನು ಸ್ಥಿರೀಕರಿಸುತ್ತವೆ. ಅಂದ್ರೆ ಇದು ಮುಂದಿನ ಬೆಳೆಗೆ ಅನುಕೂಲ ಆಗುತ್ತೆ, ಮುಂದಿನ ಬೆಳೆಗೆ ಅನುಕೂಲ ಆಗ್ತದೆ. ಮತ್ತೆ ರಾಸಾಯನಿಕವಾಗಿ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ? ಬ್ಯಾವಿಸ್ಟೀನ್ ಅಂತ ಒಂದು ಕಾರ್ಬಂಡಿಸಮ್ ಏನಿದೆ ಅದನ್ನ 1 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ರೆ ಈ ಮುಂದೆ ಆಗ್ತಕ್ಕಂಥ ಬೇರು ಕೊಳೆ ರೋಗ ಇಂಥ ರೋಗಗಳನ್ನ ನಾವು ತಡೆಗಟ್ಟಬಹುದು. ಒಂದು ಪ್ರತಿ ಹೆಕ್ಟೇರ್ಗೆ ಈ ಗಿಡ್ಡ ತಳಿಗಳು ಅಥವಾ ಕುಬ್ಜ ತಳಿಗಳು ಏನಂತ ಅಂತೀವಿ, ಅವು 65-70 ಕಿಲೋಗ್ರಾಂನಷ್ಟು ಬೀಜ ಬೇಕಾಗ್ತದೆ. ಆದರೆ ಹಬ್ಬುವ ತಳಿಗಳಿಂದ ಒಂದು 35-40 ಕೆಜಿಯಷ್ಟು ಬೀಜ ಬೇಕಾಗ್ತದೆ. ಅಂದ್ರೆ ಅದಕ್ಕೆ ಹೆಚ್ಚು ಅಂತರ ಕೊಡೋದ್ರಿಂದ ನಾವು ಅದೇ ಹಬ್ಬುವ ತಳಿಗಳಲ್ಲಿ ಹೆಚ್ಚು ಅಂತರ ಕೊಡ್ತೀವಿ, ಕಡಿಮೆ ಬೀಜ ಬೇಕಾಗ್ತದೆ. ಆದ್ರೆ ಕುಬ್ಜ ತಳಿಗಳಲ್ಲಿ 60 ಮತ್ತು 10 ಸೆಂಟಿಮೀಟರ್ 60 ಸೆಂಟಿಮೀಟರ್ ಅಂತೆ ಬೋಧ ಮಾಡಿರ್ತೀವಿ, 10 ಸೆಂಟಿಮೀಟರ್ ಅಂತೆ ಬೀಜ ಬಿತ್ತೇವೆ. ಹಾಗಾಗಿ ಬೀಜದ ಪ್ರಮಾಣ ಕುಬ್ಜ ತಳಿಗಳಲ್ಲಿ ಸ್ವಲ್ಪ ಹೆಚ್ಚು ಬೇಕಾಗ್ತದೆ. ಇನ್ನ ನೀರನ್ನ ಯಾವ್ಯಾವ ಕೊಡಬೇಕಾಗತ್ತೆ ಜಗದೀಶ್ ಅವರೇ? ನೋಡಿ, ಬಿತ್ತನೆ ಮಾಡಿದ ಪ್ರತಿ 3-4 ದಿನಗಳ ಅಂತರದಲ್ಲಿ ಮಣ್ಣು ಮತ್ತು ಹವಾಗುಣಕ್ಕೆ ತಕ್ಕಂತೆ ನೀರು ಹಾಯಿಸಬೇಕು. ನೀರು ತೇವಾಂಶ ಇಲ್ಲ ಅಂತಂದ್ರೆ, ಭೂಮಿ ಶುಷ್ಕವಾಯಿತು ಅಂತಂದ್ರೆ ಇಳುವರಿ ಪೂರ್ತಿ ಕಡಿಮೆ ಆಗ್ತದೆ, ಆಮೇಲೆ ಗುಣಮಟ್ಟನು ಕೂಡ ಕಡಿಮೆ ಆಗ್ತದೆ. ಬಿತ್ತಿದ ಬೆಳೆಯಲ್ಲಿ ಹೂ ಬಿಡೋ ಕಾರ್ಯವೇ ಕಡಿಮೆ ಆಗ್ತದೆ. ಅದರಿಂದ ಕಾಯಿ ಕಚ್ಚುವ ಸಮಯದಲ್ಲಿ ಮತ್ತು ಹೂ ಬಿಟ್ಟ ಸಮಯದಲ್ಲಿ ನೀರು ಕೊರತೆ ಆಗದಂತೆ ನೋಡ್ಕೊಳ್ಬೇಕು. ಹೌದು, ನೀರು ಹೆಚ್ಚಾದರೂ ಈ ಬೆಳೆ ಬೇರ್ಕೊಳೆಯ ರೋಗಗಳಿಗೆ ತುತ್ತಾಗ್ತದೆ. ಆದ್ರಿಂದ ಪಟ ಮತ್ತು ಹರಿಗಳಲ್ಲಿ ನೀರು ಸಂಗ್ರಹಣೆ ಆಗದಂತೆ ನೋಡ್ಕೋಬೇಕಾಗ್ತದೆ. ಅಂದ್ರೆ ಒಳ್ಳೆ ತೇವಾಂಶ ಇರಬೇಕು, ನೀರು ನಿಲ್ಲಬಾರದು. ಇನ್ನ ಈ ಅಂತರ ಬೇಸಾಯವನ್ನು ಯಾವ್ಯಾವ ಕೈಗೊಳ್ಬೇಕಾಗತ್ತೆ ಜಗದೀಶ್ ಅವರೇ? ನೋಡಿ, ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ಬೀಜಗಳು ಮೊಳಕೆ ಹೊಡಿತವೆ ಮತ್ತು 2 ಎಲೆ ಹಂತಕ್ಕೆ ಬರ್ತದೆ. ಈ ಹಂತದ ಸಮಯದಲ್ಲಿ ಒಂದು ಕಳೆಯನ್ನು ತೆಗಿಬೇಕಾಗ್ತದೆ. ನಾವು ಅದಾದ ನಂತರ 25ನೇ ದಿವಸಕ್ಕೆ ನಾವು ಮಣ್ಣನ್ನು ಏರಾಕಬೇಕಾಗ್ತದೆ. ಇನ್ನು 50% ಸಾರಜನಕ ಏನು ಉಳಿದಿರ್ತದೆ ಅದನ್ನು ಉಪಯೋಗಿಸ್ಕೊಂಡು ಮಣ್ಣನ್ನು ಏರಾಕಬೇಕು. ಮಣ್ಣನ್ನು ಏರಾಕುವ ಸಮಯದಲ್ಲಿ ನಾವು ಇನ್ನೊಂದು ಕಳೆ ತೆಗಿಬೇಕಾಗ್ತದೆ. ಅದಾದ್ಮೇಲೆ ಮೊದಲನೇ ಕಟಾವು ಆದಮೇಲೆ 3ನೇ ಕಳೆ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಆಗ ಹೆಚ್ಚು ಇಳುವರಿಯನ್ನು ನಾವು ಪಡಿಬಹುದು. ಈ ತಿಂಗಳ ಹುರುಳಿಯಲ್ಲಿ ಬರುವಂತಹ ರೋಗಗಳು ಯಾವ್ಯಾವು, ಅವುಗಳ ಒಂದು ನಿಯಂತ್ರಣ ಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜಗದೀಶ್ ಅವರೇ ನೋಡಿ, ಒಳ್ಳೆಯ ಬೆಳೆಯನ್ನು ತೆಗಿಬೇಕಂತಂದ್ರೆ ನಾವು ಈ ರೋಗಗಳು ಚೆನ್ನಾಗಿ ಅರ್ತ್ಕೊಂಡು ಅವುಗಳ ಹತೋಟಿಯನ್ನು ಮಾಡಬೇಕಾಗ್ತದೆ. ತಿಂಗಳ ಹುರುಳಿಗೆ 3 ರೀತಿಯ ರೋಗಾಣುಗಳಿಂದ ರೋಗಗಳು ಬರ್ತದೆ. ಒಂದು ಶಿಲೀಂಧ್ರದಿಂದ, ಇನ್ನೊಂದು ವೈರಾಣು ಅಥವಾ ನಂಜು ರೋಗದಿಂದ, ಇನ್ನೊಂದು ದುಂಡಾಣುಗಿಂತ ಕೂಡ ರೋಗ ಬರ್ತದೆ. ಈ ಮುಖ್ಯವಾಗಿ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳಲ್ಲಿ ಮುಖ್ಯವಾದಂಥ ರೋಗ ಅಂತಂದ್ರೆ, ಈ ಸಸಿಗಳು ಎರಡು ಎಲೆ ಹಂತದಲ್ಲಿದ್ದಾಗ ಬೇರ್ಕೊಳೆ ರೋಗ ಬರ್ತದೆ. ಬೇರ್ಕೊಳೆ ರೋಗ ಮೂರು ರೀತಿಯಲ್ಲಿ ಇರ್ತದೆ. ಒಂದು, ಬೇರು ಮತ್ತು ಕಾಂಡದ ಹತ್ರ ತೊಗಟೆ ಕೊಳೆತು ಹೋಗ್ತಕ್ಕಂಥದ್ದು, ಅದಕ್ಕೆ ರೈಜೋಕ್ಟೋನಿಯಾ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇನ್ನೊಂದು, ಬೇರು ಮತ್ತು ಕಾಂಡ ಪೂರ್ತಿ ಕೊಳವೆ ಅಂತ ಆಗ್ತದೆ. ಇದು ಪಿಥಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಇನ್ನೊಂದು, ಬೇರನ್ನು ಸೀಳಿದಾಗ ಏನು ಕೋಶಗಳಿರ್ತವೆ, ಆ ಕೋಶಗಳು ಕೆಂಪು ಬಣ್ಣಕ್ಕೆ ತಿರುಗಿರ್ತವೆ, ಕೆಂಪು ಮತ್ತಿಂದ ಕಂದು ಬಣ್ಣಕ್ಕೆ ತಿರುಗಿರ್ತವೆ. ಇದು ಫಿಸೇರಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಅದರಲ್ಲಿ ಕೊಳತಂಗಾಗಿರ್ತದೆ. ಈ ಎಲ್ಲಾ ಲಕ್ಷಣಗಳು ಬೇರ್ಕೊಳೆ ಅಥವಾ ಕಾಂಡ ಕೊಳೆಯುವ ಲಕ್ಷಣಗಳಾಗಿರ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಸ್ವರ್ಗದ ಲಕ್ಷಣಗಳನ್ನು ತೋರಿಸ್ತವೆ. ಗಿಡಗಳು ಎರಡು ಎಲೆ ಹಂತದಲ್ಲಿರುವಾಗ, ಅಂದ್ರೆ ಬಿತ್ತನೆ ಮಾಡಿದ 5-7 ದಿವಸದಲ್ಲಿ ಮೊಳಕೆ ಬಂದು ಎರಡು ಎಲೆ ಹಂತದಲ್ಲಿರುವಾಗ, ಈ ರೋಗದ ನಿಯಂತ್ರಣಕ್ಕೆ ಬ್ಯಾವಿಸ್ಟೀನ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು, ಅಥವಾ ಕ್ಯಾಪ್ಟಾಫ್ 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಗಿಡಗಳ ಬುಡಕ್ಕೆ ನೆನೆಸಬೇಕು. ಇದು ಸಿಂಪರಣೆ ಅಲ್ಲ, ನೆನೆಸಬೇಕು, ಮಣ್ಣಿಗೆ ಹಾಕಬೇಕು, ಶಿಲೀಂಧ್ರ ಮಣ್ಣಲ್ಲಿರುತ್ತೆ, ಈ ರೀತಿ ನೆನೆಸೋದ್ರಿಂದ ಈ ಬೇರ್ಕೊಳೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ಇದಲ್ಲದೆ ನಾನಾಗಲೇ ಮುಂಚೆನೆ ಹೇಳಿದೆ, ಈ ಬೀಜೋಪಚಾರ ಮಾಡಿದ್ರಿಂದ ಕೂಡ ಈ ರೋಗವನ್ನ ನಾವು ತಡೆಗಟ್ಟಬಹುದು. ಇದಲ್ಲದೆ ಎರಡನೇ ಮುಖ್ಯ ರೋಗ ಅಂತಂತಂದ್ರೆ ಈ ತುಕ್ಕು ರೋಗ. ಎಲೆಗಳ ಮೇಲೆ ಈ ತುಕ್ಕು ರೋಗ ಮೊದಲಿಗೆ ಪ್ರಾರಂಭ ಆಗ್ತದೆ. ಈ ತುಕ್ಕು ರೋಗವು ಕೂಡ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಯುರೋಮೈಸಿಸ್ ಅಂತ ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ ಇದು. ಈ ಎರಡು ಎಲೆ ಹಂತದಲ್ಲಿ ನಾವೇನಾದ್ರೂ ಬಿಳಿ ಚುಕ್ಕೆಗಳನ್ನ ಕಂಡ್ರೆ, ಈ ಬಿಳಿ ಚುಕ್ಕೆಗಳು 2-3 ದಿವಸದಲ್ಲೇ ಕಂದು ಚುಕ್ಕೆಗಳಾಗಿ ಪರಿವರ್ತನೆ ಆಗ್ತವೆ. ಈ ಕಂದು ಚುಕ್ಕೆಗಳಾಗಿ ಪರಿವರ್ತನೆ ಆಗಿ ಅದು ಒಡ್ಕೊಂಡಾಗ ಅದರಲ್ಲಿರ್ತಕ್ಕಂಥ ರೋಗಾಣುಗಳು, ಸಾವಿರಾರು ರೋಗಾಣುಗಳು ರೋಗವನ್ನ ಹರಡ್ತವೆ. ಬೇರೆ ಸಸಿಗಳಿಗೂ ಬರುತ್ತೆ, ಅದರದ್ದು ಒಂದು ಏನು ಜೀವನ ಒಂದು ಚಕ್ರ ಇದೆಯಲ್ಲ, ಮುಂದುವರಿಯುತ್ತೆ. ಅದು 7 ದಿವಸಕ್ಕೆ ಮುಗಿದೋಗ್ತದೆ. ರೋಗಾಣುವಿನ ಜೀವನ ಚಕ್ರ 7-8 ದಿವಸಕ್ಕೆ ಮುಗಿದೋಗ್ತದೆ. ಆದ್ರೆ ಈ ನಮ್ಮ ಬೀನ್ಸ್ ಬೆಳೆಯ ಜೀವನ ಚಕ್ರ 75-80 ದಿವಸದವರೆಗೂ ಇರ್ತದೆ. ಅಂದ್ರೆ ನೀವು ತುಕ್ಕು ರೋಗ ಎಷ್ಟು ಮುಖ್ಯ ಅನ್ನೋದನ್ನ ನಾವು, ಒಂದು 10 ಜೀವನ ಚಕ್ರಗಳು ಮುಗಿಯುತ್ತವೆ ಹಾಗಾಗಿ ರೋಗ ಉಲ್ಬಣಗೊಂಡು ಎರಡೆಲೆ ಹಂತದಲ್ಲಿ ರೋಗ ಬಂತು ಅಂತಂದ್ರೆ ನಾವು ಇಳುವರಿ ಪಡಿಲಿಕ್ಕೆ ಆಗಲ್ಲ, 80% ಇಳುವರಿ ಕಡಿಮೆ ಆಗ್ತದೆ, ನಷ್ಟ ಆಗ್ತದೆ. ಮುಖ್ಯವಾಗಿ ನಾವು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನು ಬಳಸೋದ್ರಿಂದ ಈ ರೋಗವನ್ನು ನಾವು ಬುದ್ಧಿವಂತಿಕೆಯಿಂದ ತಡೆಗಟ್ಟಬಹುದು. ಏನಪ್ಪ ಅಂದ್ರೆ ಅರ್ಕ ಅನೂಪ ಅಂತಕ್ಕಂಥ ಒಂದು ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಎರಡು ರೋಗಗಳಿಗೆ ನಾನು ಈಗಾಗಲೇ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಇದೆ, ತುಕ್ಕು ರೋಗಕ್ಕೂ ಇದೆ, ಮತ್ತೆ ದುಂಡಾಣು ಬೆಂಕಿ ರೋಗಕ್ಕೂ ಇದೆ. ಈ ತಳಿಯನ್ನು ನಾವು ಉಪಯೋಗಿಸಬಹುದು. ಇಲ್ಲ ನಾವು ಬೇರೆ ತಳಿಯನ್ನು ಬೆಳೆದಿದ್ದೇವೆ, ತುಕ್ಕು ರೋಗ ಬಂದಿದೆ ಅಂತಂದ್ರೆ ಬಿಳಿ ಮಚ್ಚೆ ಅಥವಾ ಬಿಳಿ ಚುಕ್ಕೆ ಎಲೆಗಳ ಮೇಲೆ ಕಂಡಾಗ ಪ್ಲಾಂಟವ್ಯಾಕ್ಸ್ ಅಂತ ಒಂದು ಔಷಧಿಯನ್ನ, ಶಿಲೀಂಧ್ರ ನಾಶಕವನ್ನ 2 ml 2 ml 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಅದಲ್ಲದೆ ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಪ್ರೊಪಿಯೋಕೊನಜೋಲ್ ಅಂತಂದು ಹೇಳ್ತಾರೆ, ಅದನ್ನ ಟಿಲ್ಟ್ ಅಂತ ಮಾರ್ಕೆಟಲ್ಲಿ ಸಿಗ್ತದೆ. ಅದು 1.5 ml 1 ಲೀಟರ್ನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನ ಸಮಗ್ರವಾಗಿ ಹತೋಟಿಗೆ ತರಬಹುದು. ಈ ರೋಗ ಅಲ್ಲದೆ ನಮಗೆ ಚಿಬ್ಬು ರೋಗ ಮತ್ತು ಎಲೆ ಚುಕ್ಕೆ ರೋಗ ಅಂತ 2 ರೋಗಗಳು ಕೂಡ ಬರ್ತವೆ. ಇವು ಮಾರುಕಟ್ಟೆಯಲ್ಲಿ ಕಾಯಿಗಳ ಮೇಲೆ ಚಿಬ್ಬು ಕಾಣೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗ್ತದೆ. ಈ ರೋಗಗಳನ್ನು ಕೂಡ ನಿಯಂತ್ರಿಸಲಿಕ್ಕೆ ಶಿಲೀಂಧ್ರ ನಾಶಕಗಳನ್ನೇ ಉಪಯೋಗಿಸಬೇಕಾಗ್ತದೆ. ಈ ರೋಗಗಳನ್ನ ತಡೆಗಟ್ಟತಕ್ಕಂಥ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳು ಈ ತರಕಾರಿ ಬೀನ್ಸ್ ಅಲ್ಲಿ ಇಲ್ಲ. ಇದೇನು ಬೀಜಗಳನ್ನ ಉಪಯೋಗಿಸ್ತಾರಲ್ಲ, ಅದರಲ್ಲಿ ಕೈಲಾಶ್ ಅಂತ ಒಂದು ಉತ್ತರ ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ ತಳಿ, ಆದ್ರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ತಿಂಗಳ ಹುರುಳಿಯಲ್ಲಿ ತಳಿ ಇಲ್ಲದೆ ಇರದ ಕಾರಣದಿಂದ ನಾವು ಶಿಲೀಂಧ್ರ ನಾಶಕವನ್ನೇ ಉಪಯೋಗಿಸಬೇಕಾಗ್ತದೆ. ಡೈಥೇನ್ ಝಡ್ 78 ಅಥವಾ ಬ್ಯಾವಿಸ್ಟಿನ್. ಈ ಡೈಥೇನ್ ಝಡ್ 78 ಆದ್ರೆ 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ, ಅಥವಾ ಬ್ಯಾವಿಸ್ಟಿನ್ ಆದ್ರೆ 1 ಗ್ರಾಮ್ 1 ಲೀಟರ್ ನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. 15 ದಿನಗಳ ನಂತರ ಈ ರೋಗದ ಲಕ್ಷಣ ಕಂಡು ಬಂತು ಅಂದ್ರೆ ಮತ್ತೆ ಇದೇ ದ್ರಾವಣವನ್ನ ಪುನರಾವರ್ತಿಸಬೇಕು. ಎಲೆಗಳ ಮೇಲೆ ಚುಕ್ಕೆಗಳು ಕಂಡಾಗ ಆ ಹಂತದಲ್ಲೇ ನಾವು ನಿಯಂತ್ರಿಸಬೇಕಾಗ್ತದೆ. ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳಲ್ಲದೆ ವೈರಾಣು ಅಥವಾ ನಂಜು ರೋಗನೂ ಇದೆ. ಹಳದಿ ಎಲೆ ನಂಜು ರೋಗ ಅಂತ ಹೇಳ್ತಾರೆ. ಈ ಹಳದಿ ಎಲೆ ನಂಜು ರೋಗ ಒಂದು ಬಿಳಿ ನೊಣದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬುತ್ತೆ. ಈ ಏನು ನಾನು ನನ್ಎಮ್ಸ್ ಕಂಪನಿಯ ಒಂದು ತಳಿ ಹೇಳಿದೆ ಅನುಪಮ ಅಂತ. ಈ ತಳಿಗೆ ಆ ಒಂದು ರೋಗದ ನಿರೋಧಕ ಶಕ್ತಿ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ, ತಡ್ಕೊಂಡು ಬೆಳೆಯುತ್ತೆ, ತಡ್ಕೊಂಡು ಬೆಳೀತದೆ. ಆ ಒಂದು ಅನುಪಮ ತಳಿ ಈ ಒಂದು ಬೇಸಿಗೆಯಲ್ಲಿ ಬೆಳೆದ್ರೆ ಈ ಹಳದಿ ಎಲೆ ರೋಗವನ್ನು ಸ್ವಲ್ಪ ತಡೆಗಟ್ಟತಕ್ಕಂಥ ಶಕ್ತಿ ಇದೆ. ಇಲ್ಲ, ನಾವು ಬೇರೆ ತಳಿಗಳನ್ನು ಬೆಳೆದಿದ್ದೇವೆ, ಅದನ್ನ ಯಾವ ರೀತಿಯಾಗಿ ನಾವು ತಡೆಗಟ್ಟಬೇಕು ಅಂತಂದ್ರೆ, ರೋಗ ಬಂದಿರತಕ್ಕಂಥ ಗಿಡಗಳನ್ನ ನಾವು ಕಿತ್ತು ಸುಡಬೇಕಾಗ್ತದೆ, ನಾಶಪಡಿಸಬೇಕಾಗ್ತದೆ. ಆಮೇಲೆ ಈ ಬಿಳಿ ನೊಣವನ್ನು ನಿಯಂತ್ರಣ ಮಾಡಲಿಕ್ಕೆ ಕೀಟನಾಶಕ ಸಿಂಪರಣೆ ಮಾಡಿ, ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಅಂತರ್ವ್ಯಾಪಿ ಕೀಟನಾಶಕವಾದ ಪಾಸುಮಿಡಾನ್ ಇರ್ಬೋದು ಅಥವಾ ಡೈಮಿಥಿಯೋಟ್ ಇರ್ಬೋದು. ಪಾಸುಮಿಡಾನ್ ಆದ್ರೆ 0.5 ml, ಡೈಮಿಥಿಯೋಟ್ ಅಥವಾ ರೋಗರ್ ಅಂತ ಏನ್ ಹೇಳ್ತಾರೆ ಅದಾದ್ರೆ 1.7 ml ಒಂದು ಲೀಟರ್ ನೀರಿನಲ್ಲಿ ಬೆಳೆಸ್ಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಇದಲ್ಲದೆ ಬ್ಯಾಕ್ಟೀರಿಯಾ ಅಥವಾ ದುಂಡಾಣುವಿಂದ ಆಗ್ತಕ್ಕಂತ ಒಂದು ರೋಗ ಇದೆ, ಅದಕ್ಕೆ ದುಂಡಾಣು ಬೆಂಕಿ ರೋಗ ಅಂತ ಹೇಳ್ತಾರೆ. ಈ ದುಂಡಾಣು ಬೆಂಕಿ ರೋಗಕ್ಕೆ ಈ ಅರ್ಕ ಅನೂಪ್ ತಳಿ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ತಳಿ ಬೆಳೆದೆ ಬೇರೆ ತಳಿಗಳನ್ನ ಬೆಳೆದಿದ್ರೆ ರೋಗ ಕಂಡು ಬಂದಲ್ಲಿ ರೋಗದ ಲಕ್ಷಣಗಳು ಹೆಂಗಿರ್ತದಪ್ಪ ಅಂದ್ರೆ, ಎಲೆಗಳ ತುದಿಯಲ್ಲಿ ಸುಟ್ಟ ಲಕ್ಷಣಗಳಿರ್ತವೆ, ಆ ಸುಟ್ಟ ಎಲೆಗಳು ಒಣಗಿ ಪೂರ್ತಿ ಬಿದ್ದೋಗ್ತವೆ, ಇಳುವರಿ 25-30% ಕಡಿಮೆ ಆಗ್ತದೆ. ಈ ರೋಗ ಬಂದ ಎಲೆಗಳನ್ನ ಕಿತ್ತು ಸುಡಬೇಕು. ಆ ನಂತರ ಸ್ಟ್ರೆಪ್ಟೋಸೈಕ್ಲಿನ್ 3 ಲೀಟರ್ ನೀರಿನಲ್ಲಿ 1 gram ಸ್ಟ್ರೆಪ್ಟೋಸೈಕ್ಲಿನ್ ಬೆರೆಸ್ಕೊಂಡು ಅದರ ಜೊತೆಗೆ ಬ್ಲೈಟಾಕ್ಸ್ ಅಂತ ಒಂದು ಶಿಲೀಂದ್ರನಾಶಕ 1 ಲೀಟರ್ನಲ್ಲಿ 3 gram, ಅಂದ್ರೆ 1 gram ಸ್ಟ್ರೆಪ್ಟೋಸೈಕ್ಲಿನ್ ನ 3 ಲೀಟರ್ನಲ್ಲಿ ಬೆರೆಸ್ಕೊಂಡ್ರೆ 9 gram ಬ್ಲೈಟಾಕ್ಸ್ ಅನ್ನ ಬೆರೆಸ್ಕೊಂಡು ಅವೆರಡನ್ನು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಈ ದುಂಡಾಣು ಬೆಂಕಿ ರೋಗವನ್ನ ನಿಯಂತ್ರಣ ಮಾಡಬಹುದು. ಕೀಟಗಳು, ಈ ಕೀಟಗಳಲ್ಲಿ ಮುಖ್ಯವಾಗಿ ಕಾಂಡ ನೊಣ ಅಂತ ಇದೆ, ಇದಕ್ಕೆ ಬೀನ್ಸ್ ನೊಣ ಅಂತ ಹೇಳ್ತಾರೆ. ಈ ಬೆಳೆ 2 ಎಲೆ ಹಂತದಲ್ಲಿರುವಾಗ ಈ ಎಲೆಗಳ ಮೇಲೆ ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಇಟ್ಟದ್ದು ನಾವೇನು ಪಿನ್ನಿಂದ ಆದ ಎಲೆಗಳನ್ನ ಚುಚ್ಚಿದೀವೇನೋ ಅನ್ನೋ ರೀತಿ ಕಾಣುತ್ತೆ. ಆ ಮೊಟ್ಟೆ 3 ದಿವಸದಲ್ಲಿ ಒಡೆದು ಅದ ಮ್ಯಾಗಟ್ಸ್ ಅಂತಾರೆ, ಲಾಡಿ ಹುಳುಗಳಾಗಿ ಸಣ್ಣ ಸಣ್ಣ ಮರಿಗಳಾಗಿ ಕಾಂಡದನ್ನು ಕೊರಕೊಂಡು ಬೇರಿನ ಜಾಗಕ್ಕೆ ಬರ್ತವೆ. ಬೇರು ಮತ್ತೆ ಕಾಂಡದ ನಡುವೆ ರಸವನ್ನ ಹೀರ್ಕೊಳ್ಳುತ್ತೆ. ಈ ರಸವನ್ನು ಹೀರ್ಕೊಳ್ಳೋದ್ರಿಂದ ಎಲೆ ಬಾಡಿದ ಲಕ್ಷಣಗಳು ಕಾಣುತ್ತೆ. ಎಲೆ ಬಾಡಿದ ಲಕ್ಷಣಗಳು ಕಂಡು ನಾವೆಲ್ಲ ರೈತರು ಏನ್ ಅನ್ಕೊಳ್ತೀವಿ, ಇದು ಯಾವ್ದೋ ಶಿಲೀಂಧ್ರದಿಂದ ಬಂದಿದೆ ಅಂತ ಅನ್ಕೊಳ್ತೀವಿ. ಆದ್ರೆ ಅದನ್ನ ತೆಗೆದು ನೋಡಿದಾಗ ಅಲ್ಲಿ ಮರಿಗಳಿರ್ತವೆ, ಮ್ಯಾಗಟ್ಸ್ ಅಂತ. ಇದನ್ನ ಹತೋಟಿ ಮಾಡಲಿಕ್ಕೆ 2 ಎಲೆ ಇರುವಾಗ ನಾವು ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಅದಲ್ಲದೆ ನಾನು ಭೂಮಿಯನ್ನು ಅದ ಮಾಡುವಾಗ 250 kg ಬೇವಿನ ಹಿಂಡಿಯನ್ನು ನಾವು ಭೂಮಿಗೆ ಸೇರಿಸಿದ್ರೆ ಕಾಂಡ ನೊಣದ ಬಾಧೆ ಕಡಿಮೆ ಇರ್ತದೆ. ಇದಲ್ಲದೆ ಹಲವಾರು ರಸ ಇರುವ ಕೀಟಗಳಿರ್ತವೆ, ಥ್ರಿಪ್ಸ್ ನುಸಿ ಇರಬಹುದು, ಮೈಟ್ಸ್ ನುಸಿ, ಹೇನುಗಳು ಹಾಗೂ ಇತ್ಯಾದಿ ನುಸಿಗಳಿರ್ತವೆ. ಈ ರೀತಿಯ ಒಂದು ರಸ ಇರುವ ಕೀಟಗಳನ್ನ ನಾವು ಹತೋಟಿ ಮಾಡಲಿಕ್ಕೆ ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಬೇಕು. ನುಸಿ ಬಾಧೆ ತಡೆಗಟ್ಟಬೇಕು ಅಂತಂದ್ರೆ ಡೈಕೋಫಾಲ್ ಅಂತಕ್ಕಂತ ಒಂದು ನುಸಿನಾಶಕ 2.5 ml 1 ಲೀಟರ್ನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಕೆಲವು ರೈತರು ಇತ್ತೀಚೆಗೆ ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಕೀಟನಾಶಕಗಳನ್ನ ಬಳಸಬಾರದು, ಕೀಟನಾಶಕ ಬಳಸದೆ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳ್ತಾರೆ. ಸಾವಯವ ಕೃಷಿಯಲ್ಲಿ ಮಾಡಬೇಕು, ಇಂಥ ಕೀಟಗಳನ್ನ ನಾವು ಹತೋಟಿ ಮಾಡಬೇಕು ಅಂತಂದ್ರೆ 4% ಬೇವಿನ ಕಷಾಯ ಏನಿದೆ ಆ ಬೇವಿನ ಕಷಾಯವನ್ನ ನಾವು ಬೆರೆಸಿ ಸಿಂಪರಣೆ ಮಾಡಬೇಕು. ಈ ನುಸಿ ಬಾಧೆ ಇತ್ತು ಅಂತಂದ್ರೆ ನಮ್ಮಲ್ಲಿ ಹೊಂಗೆ ಸೋಪು ಅಂತ ಮಾಡಿದ್ದೀವಿ, 7 gram 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ಹೊಂಗೆ ಸೋಪನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಈ ನುಸಿ ಬಾಧೆ ಮತ್ತೆ ರಸ ಇರತಕ್ಕಂಥ ಕೀಟಗಳ ಬಾಧೆಯನ್ನು ನಾವು ನಿಯಂತ್ರಣ ಮಾಡಬಹುದು, ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ಹೂವು ಮತ್ತೆ ಕಾಯಿ ಬಿಟ್ಟ ಹಂತದಲ್ಲಿ ಕಾಯಿ ಕೊರುವಿನ ಹುಳುವಿನ ಬಾಧೆ ಕಂಡು ಬರುತ್ತೆ. ಇದನ್ನು ನಾವು ತೋಟದಲ್ಲಿ ಅಡ್ಡಾಡ್ತಾ ಇರಬೇಕು. ಅಡ್ಡಾಡ್ತಾ ಇದ್ದಾಗ ಮೊದಲನೇ ಜ್ವರ ಇದ್ದಾಗಲೇ ಫಸ್ಟ್ ಇನ್ಸ್ಟಾರ್ ಅಂತ ಏನ್ ಹೇಳ್ತೀವಿ, ಆ ಹಂತದಲ್ಲೇ ಮೊದಲನೇ ಹಂತದಲ್ಲೇ ನಾವು ಈ 4 gram ಕಾರ್ಬಾರಿಲ್ ಔಷಧಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಿದ್ರೆ ಈ ಕಾಯಿಕೊರಿ ಹುಳುವನ್ನ ನಿಯಂತ್ರಿಸಬಹುದು. ಅಂದ್ರೆ ಮೊಗ್ಗಿನ ಹಂತದಲ್ಲೇ ಮಾಡಬಹುದು, ಮಾಡಬೇಕು. ಇದನ್ನ ಮಾಡದೆ ನಾವೇನಾದ್ರೂ ಸ್ವಲ್ಪ ಸಮಯ ತಗೊಂಡ್ವಿ ಅಂತ ಅಂದ್ರೆ ಕಾಯಿಕೊರಿ ಹುಳ 3 ಅಥವಾ 4ನೇ ಹಂತಕ್ಕೆ ಅಥವಾ ಜ್ವರಕ್ಕೆ ಬಂತು ಅಂದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳುತ್ತೆ, ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳುತ್ತೆ, ಮತ್ತೆ ನಾವು ಉಳಿತಕ್ಕಂತ ಔಷಧಿಯ ತಾಕೋದಿಲ್ಲ, ತಾಕೋದಿಲ್ಲ. ಹಾಗಾಗಿ ಇವು ಮುಖ್ಯವಾದಂತ ಕೀಟಗಳು, ಇವುಗಳನ್ನ ನಾವು ನಿಯಂತ್ರಣ ಮಾಡಿಕೊಂಡ್ರೆ ಒಳ್ಳೆ ಇಳುವರಿಯನ್ನ ನಾವು ಪಡಿಬಹುದು. ಆದ್ರಿಂದ ಈ ತಿಂಗಳ ಹುರುಳಿಯನ್ನ ನಮ್ಮ ರೈತರು ಬೆಳೆಯೋದಕ್ಕೆ ಬಹಳ ಇಷ್ಟಪಡ್ತಾ ಇರ್ತಾರೆ. ಕಡಿಮೆ ಅವಧಿಯಲ್ಲಿ ಬರೋದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ. ಹೌದು. ಅದರಿಂದ ಅವರಿಗೆ ಈ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದ್ದು, ಬಹಳ ವಿವರವಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ಕಾರ ಜಗದೀಶ್ ಅವರೇ. ಇದುವರೆಗೆ ತಿಂಗಳ ಹುರುಳಿ ಬೇಸಾಯ ಕುರಿತು ಬೆಂಗಳೂರಿನ ಹೆಸರು ಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಟಿಎಸ್ ಅಘೋರಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ನಾಳಿನ ಕೃಷಿರಂಗದಲ್ಲಿ ಸೂರ್ಯಕಾಂತಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ